ಸಮನಾಗಿಸುವಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯಗಳ ಪಾತ್ರ ಅನನ್ಯ, ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು. ಆಹಾರ ಭದ್ರತೆಗಾಗಿ ಮೂಲಸೌಕರ್ಯ ಕಲ್ಪಿಸುವಲ್ಲಿ ಕೇಂದ್ರ ಅವಿರತ ಶ್ರಮ, ಸಚಿವ ಪಿಯೂಷ್ ಗೋಯಲ್. ಅಂತರ್ನದಿ ಜೋಡಣೆ ರಾಜ್ಯದ ಅಹವಾಲು ಪರಿಶೀಲಿಸಿ ಮುಂದುವರೆಯುವಂತೆ ಅಧಿಕಾರಿಗಳಿಗೆ ಅಮಿತ್ ಶಾ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಸೋಮವಾರಪೇಟೆ ತಾಲೂಕು ಉಲುಗುಳಿಯ ಪನ್ಯ ಎಸ್ಟೇಟ್ನ ಕಾಫಿ ಬೆಳೆಗಾರರಾಗಿರುವ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಎಸ್ಬಿ ಶಂಕರ್ ಅವರೊಡನೆ ಸಂವಾದ. ಕೇಳಿಗರೆ, ನಾವು ಈ ಹಿಂದೆ ಸೋಮರಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರ ಇರುವ ಪನ್ಯ ಎಸ್ಟೇಟಿನ ಎಸ್ ಬಿ ಶಂಕರ್ ಅವರ ಜೊತೆಗೆ ಮಾತನಾಡ್ತಾ ಇದ್ವಿ. ತುಸು ಹತ್ತು ಅವರು ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ಹಂಚಿಕೊಂಡಿದ್ರು. ಇವತ್ತು ಅವರ ಮನೆಗೆ ಹೋಗಿ ಅವರನ್ನ ವಿವರವಾಗಿ ಮಾತನಾಡಿಸ್ತಿದೀವಿ. ಅವರ ಬಾಲ್ಯದ ದಿನಗಳಿಂದ ಹಿಡಿದು ಇಲ್ಲಿಯವರೆಗೂ ಅವರು ಸಾಗಿ ಬಂದ ಹಾದಿಯನ್ನ ಪರಿಚಯಿಸ್ತಿದೀವಿ. ಶುಂಠಿಕೊಪ್ಪದಿಂದ ಪನ್ಯ ಎಸ್ಟೇಟ್ 5 ಕಿಲೋಮೀಟರ್ ದೂರದಲ್ಲಿದೆ. ಎಸ್ ಬಿ ಶಂಕರ್ ಅವರ ಪತ್ನಿ ಎಸ್ ಎಸ್ ಶೈಲ ಅವರು ಮನೆಯಲ್ಲಿರ್ತಾರೆ, ಮಗ ಎಸ್ ಎಸ್ ಸಂದೇಶ್ ಮತ್ತು ಇನ್ನೊಬ್ಬ ಮಗ ಸರ್ವೇಶ್ ಅವರು ಸಹ ಕಾಫಿ ತೋಟದ ನಿರ್ವಹಣೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಶಂಕರ್ ಅವರು ಸಂದೇಶ್ ಅವರ ಜೊತೆಗಿದ್ದಾರೆ, ಹಾಗೆ ಸಂದೇಶ್ ಅವರ ಪತ್ನಿ ಅಂಜನಾ, ಹಾಗೆ ಮಗ ಎಸ್ ಎಸ್ ಆದೇಶ್ ಅವರು ಸಹ ಈ ತೋಟದ ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದಾರೆ. ಶಂಕರ್ ಅವರು ಅಷ್ಟೇನು ಓದಲಿಲ್ಲ, ಪೋಲಿಯೋ ಇವರನ್ನ ಬಾಧೆ ಮಾಡಿತು. ಕೇವಲ 3-4 ತಿಂಗಳ ಕಾಲ ಶಾಲೆಗೆ ಹೋಗಿ ವಾಪಸ್ ಬಂದವರು. ಆಗಿನ ಕಾಲದಲ್ಲಿ ಶಾಲೆಗೆ ಹೋಗದೆ ಕಷ್ಟ ಇತ್ತು, ತಮಗೂ ಗೊತ್ತಿದೆ. ಶ್ರೀಯುತ ಶಂಕರ್ ಅವರಿಗೆ ಈಗ 85 ವರ್ಷ ವಯಸ್ಸು. ಲವಲವಿಕೆಯಿಂದ ಈಗಲೂ ತಮ್ಮ ಕೆಲಸಗಳನ್ನು ಮಾಡ್ತಾ ತೋಟದ ನಿರ್ವಹಣೆ ಹಾಗೆ ಸಾಮಾಜಿಕ ಕೆಲಸಗಳಲ್ಲೂ ಚೆನ್ನಾಗಿ ತೊಡಸ್ಕೊಂಡು ಬಂದಿದ್ದಾರೆ. ಅವರ ಮಾತಿನಲ್ಲಿ ದೃಢತೆ ಇದೆ, ಹಾಗೆ ವಿಶ್ವಾಸದಿಂದ ಅವರ ಜೀವನ ಸಾಗಿದೆ. ಎಷ್ಟೋ ಜನ 55-60 ಆದ್ಮೇಲೆ ಕುಗ್ಗಿ ಹೋಗ್ಬಿಡ್ತಾರೆ, ನಾನಾ ರೀತಿಯ ಆರೋಗ್ಯದ ತೊಂದರೆಗಳಿಂದ ಸಮಸ್ಯೆಯನ್ನು ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಶಂಕರ್ ಅವರು ಹೇಗೆ ಸಾಗಿ ಬಂದರು, ಏನೇನು ಕೆಲಸ ಮಾಡ್ತಾ ಬಂದರು, ಹಾಗೆ ತೋಟದ ನಿರ್ವಹಣೆ ಮತ್ತಿತರ ಕೆಲಸಗಳನ್ನ ಇವತ್ತು ಅವ್ರ ಜೊತೆ ಮಾತಾಡ್ತಾ ವಿಚಾರಗಳನ್ನ ಪಡ್ಕೊಳ್ತಿದೀವಿ. ಶಂಕರಣ್ಣ ಅವರೇ ಹೇಳಿ, ಶಾಲೆಗೆ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಏನ್ ಕಷ್ಟ ಇತ್ತು? ನನಗೆ ಪೋಲಿಯೋ ಆಗಿದ್ರಿಂದ ನನ್ನ ಮಡಿಕೇರಿ ಶಾಲೆಗೆ ಹೋಗಬೇಕಾಗಿತ್ತು. ಅವತ್ತು ಕಾರ್ನಲ್ಲೇ ಹೋಗ್ಬೇಕಾಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಶುರುವಾದ್ರಿಂದ ಪೆಟ್ರೋಲ್ ಶಾರ್ಟ್ ಆಯ್ತು, ಸಿಗ್ತಾ ಇರಲಿಲ್ಲ, ನಂಗೆ ಶಾಲೆಗೆ ಹೋಗಕ್ಕಾಗಲಿಲ್ಲ. ಅವತ್ತು ಅದೇ ಮನೆ ಇರ್ಬೇಕ ಬಂತು. ಮನೇಲಿ ಒಬ್ಬ ಮಾಸ್ಟರ್ ಪಾಠ ಹೇಳ್ಕೊಟ್ರು, ಅದನ್ನ ಕಲ್ತು ಇವತ್ತು ಈ ತರ ಮುಂದುವರೆದಿದ್ದೇನೆ. ಈಗ 85 ವರ್ಷ ಆಗಿದೆ, ಬರೆಯೋದು ಓದೋದು ಕಲಿತರಾಗ? ಬರೆಯೋದು ಓದೋಕೆಲ್ಲ ಕಲ್ತಿದ್ದೇನೆ, ಮಾತಾಡಕ್ಕೆ ಕಲ್ತಿದ್ದೀನಿ ಸ್ವಲ್ಪ. ಎಷ್ಟು ಭಾಷೆಗಳು ಬರ್ತವೆ, ಎಷ್ಟು ಭಾಷೆಗಳಲ್ಲಿ ನೀವು ಬರೀತೀರಿ, ಓದ್ತೀರಿ ಅಥವಾ ಮಾತಾಡ್ತೀರಿ? ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೇನೆ, ಕನ್ನಡ ಬರೀತೇನೆ, ಇಂಗ್ಲಿಷ್ ಅರ್ಥ ಆಗ್ತದೆ, ತಮಿಳು, ತುಳು, ಮಲಯಾಳಂ ಮತ್ತು ಕೊಡೋ ಭಾಷೆ ಇದು ಅರ್ಥ ಆಗ್ತದೆ, ಮಾತಾಡಿದ್ದೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಅಷ್ಟೇ, ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಎಷ್ಟನೇ ವಯಸ್ಸಿನಲ್ಲಿ ನಿಮಗೆ ಪೋಲಿಯೋ ಬಾಧೆ ಮಾಡಿತು, ಮತ್ತೆ ಹೇಗೆ ಅದನ್ನ ಮೀರಿ ನೀವು ಕೆಲಸಗಳನ್ನ ಮಾಡ್ತಾ ಬಂದ್ರಿ? ನನ್ನ 10ನೇ ವಯಸ್ಸಿನಲ್ಲಿ ನನಗೆ ಪೋಲಿಯೋ ಬಂದಿತ್ತು, ಅದರಿಂದ ಹಾಗೇನೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇನೆ. ತಿರುಗಾಡ್ತಾ ಇದ್ದೆ, ಈಗ 25 ವರ್ಷದಿಂದ ಪೂರ್ತಿ ಹೇಳಕ್ ಆಗ್ತಾ ಇಲ್ಲ, ಅಂತೂ ತಿರುಗಾಡ್ತಾ ಇದ್ದೇನೆ, ಹೊರಗಡೆ ಓಡಾಡ್ತಾ ಇದ್ದೇನೆ, ಇದು ನನ್ನ ದಿನಚರಿ. ಅಪ್ಪ ಅಮ್ಮಗಳದ್ದು ನೆನಪು ಮಾಡ್ಕೊಳ್ಳಿ, ಅಪ್ಪ ಅಮ್ಮ ಮಾಡಿದ ತೋಟ ಎಷ್ಟು, ಮತ್ತೆ ನೀವು ಹೆಚ್ಚಿಗೆ ಮಾಡ್ಕೊಂಡ್ರೆ ಹೇಗೆ? ಅಪ್ಪ ಅಮ್ಮ ಅವರು 200 ಎಕರೆ ತೋಟ ಮಾಡಿದ್ರು, ನಾವೊಂದು ಇನ್ನೂ ತೋಟ ಮಾಡಿದ್ದು, ನಾಲ್ಕು ಜನ ಅಣ್ಣ ತಮ್ಮಂದಿರು, ಆ ಜನ ಸಿಸ್ಟರ್ಸ್ ನಾವು ಇದ್ದಾರೆ. ಎಷ್ಟೋ ಜನ ಆರೋಗ್ಯದ ತೊಂದರೆಗಳಾದ್ಮೇಲೆ ಒಂಥರ ಹಿನ್ನಡೆಯನ್ನ ಅನುಭವಿಸ್ತಾರೆ ಅಥವಾ ಬೇಸರದಿಂದ ಜೀವನ ಮಾಡೋದಿದೆ, ಆದರೆ ನಿಮ್ಮ ಒಂದು ಜೀವನದ ಹಾದಿಯನ್ನು ನೋಡಿದ್ರೆ ಆ ದೃಢವಾದ ವಿಶ್ವಾಸ ಇದೆ, ಒಂದು ರೀತಿಯಲ್ಲಿ ಛಲ ಇದೆ, ಶಿಸ್ತಿದೆ ಅಂತ ಅನ್ಸುತ್ತೆ. ಹೇಳಿ, ನಮ್ಮ ಇತರೆ ನಾಗರಿಕರಿಗೆ ನಿಮ್ಮ ಸಂದೇಶ ಏನು? ಸಮಸ್ಯೆಗಳು ಎಲ್ಲರಿಗೂ ಇರ್ತವೆ, ಎಲ್ಲರಿಗೂ ಬರ್ತವೆ, ಅದನ್ನ ಹೇಗೆ ನಿಭಾಯಿಸ್ಕೊಂಡು ಬಂದ್ರಿ, ಹೇಗೆ ನೀವು ನಿಮ್ಮನ್ನ ಸುರಕ್ಷಿತವಾಗಿ ಇಟ್ಕೊಂಡು ಬಂದ್ರಿ, ಹಾಗೆ ಮನೆತನವನ್ನ ಬೆಳೆಸ್ಕೊಂತ ಬಂದ್ರಿ? ಪೋಲಿಯೋ ಆಯ್ತು ಅಂತೇಳಿ ನಾವು ಹಿಂದೆ ಕೂರ್ಲಿಲ್ಲ, ಆದಷ್ಟು ಕಷ್ಟಪಟ್ಟು ಮೇಲೆ ಬಂದೆ. ವ್ಯವಸಾಯದ ತುಂಬಾ ಇಂಟ್ರೆಸ್ಟ್ ಇತ್ತು, ಕೋಳಿ ಸಾಕೋದು, ದನ ಸಾಕೋದು, ನಾಯಿ ಸಾಕೋದು ತುಂಬಾ ಇಂಟ್ರೆಸ್ಟ್. ಜೊತೆಯಲ್ಲಿ ಅದಾಗ್ತಾ ಬರುವಾಗ ರಾಜಕೀಯ ಬಂತು. ಅಲ್ಲಿಂದ ಸುಂಟಿಕೊಪ್ಪ ವ್ಯವಸಾಯ ಸಹಕಾರ ಸಂಘದ ಡೈರೆಕ್ಟರ್ ಆಗಿ ಅಧ್ಯಕ್ಷನಾದೆ, ಸೋಮನಪೇಟೆ ತಾಲೂಕು ಬೋರ್ಡಿನ ಅಧ್ಯಕ್ಷನಾದೆ, ಮೈಸೂರು ಕಾಫಿ ಪ್ರೊಸೆಸಿಂಗ್ ಸೊಸೈಟಿಯ ಅಧ್ಯಕ್ಷನಾದೆ, ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ, ಕಾಂಗ್ರೆಸ್ ತುಂಬಾ ಕೆಲಸ ಮಾಡ್ಕೊಂಡಿದ್ದೇನೆ, ಇವತ್ತು ಕಾಂಗ್ರೆಸ್ ಇದ್ದೇನೆ. ಸಾಕು ಅಂತ ರಿಟೈರ್ ಆಗಿ ಮತ್ತೆ ತೋಟದಲ್ಲಿ ಕೂತು ಮಗ ಕೆಲಸ ನೋಡ್ಕೊಳ್ತಾ ಇದ್ರೆ ನಾನು ತುಂಬ ರೆಸ್ಟ್ ಮಾಡ್ತಾ ಇದ್ದೇನೆ. ಸಾಮಾಜಿಕ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಂದು ಸುಂಟಿಕೊಪ್ಪ ಕೊಡಗಳಿಂದ ಎಜುಕೇಶನ್ ಸೊಸೈಟಿ ನಡೆಸ್ತಾ ಇದ್ದೀವಿ, ಅಲ್ಲಿ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ 8th, 9th, 10th ಕ್ಲಾಸ್ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ಮತ್ತೊಂದು ರಾಮಕೃಷ್ಣ ಅಂತಿದೆ ಸುಂಟಿಕೊಪ್ಪ ಟೌನ್ನಲ್ಲಿ, ಅದರ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಕಲ್ಯಾಣ ಮಂಟಪ ಇದೆ, ಮತ್ತೊಂದು 32 ಶಾಪ್ಸ್ ಇದೆ, ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ, ಅದರ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಟೈಮ್ ಕಳೀತಾನೆ ಹಾಗೇನೆ. ಬಹಳ ವಿಶೇಷ ಏನಂದ್ರೆ, ಲವಲೋಕಿಯಿಂದ ಸಹಕಾರಿ ಕ್ಷೇತ್ರದಲ್ಲಿ, ರಾಜಕೀಯದಲ್ಲೂ, ಮತ್ತೆ ನಿಮ್ಮ ತೋಟದ ಅಭಿವೃದ್ಧಿಯಲ್ಲೂ, ಮನೆತನದ ಕ್ಷೇಮದಲ್ಲೂ, ನಿಮ್ಮ ಆರೋಗ್ಯದ ಸಂಗತಿಯಲ್ಲೂ ಕಾಳಜಿ ಇಟ್ಕೊಂಡು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ಕೊಂತ ಬಂದ್ರಿ. ಎಷ್ಟೋ ಜನಗಳಿಗೆ ಎಲ್ಲದೂ ಚೆನ್ನಾಗಿರುತ್ತೆ, ಆದರೆ ಏನೇನು ಕೆಲಸ ಮಾಡಲ್ಲ, ಸುಮ್ಮನೆ ಅಡ್ಡಾಡ್ಕೊಂಡು ಏನೋ ಒಂದು ಸಮಯವನ್ನು ದುಡ್ಕೊಂತ ಬರ್ತಿರ್ತಾರೆ. ಹೇಳಿ, ನಿಮ್ಮ ಕ್ರಿಯಾಶೀಲತೆ ಬೆಳಗ್ಗೆ ಎಷ್ಟೊತ್ತಿಗೆ ನೀವು ನಿಮ್ಮ ಕೆಲಸಗಳನ್ನು ಶುರು ಮಾಡ್ಕೊಂತೀರಿ, ಹೇಗೆ ಸಮಯವನ್ನು ನಿಭಾಯಿಸ್ಕೊಂಡು ಹೋಗ್ತದ್ರಿ, ನಿರ್ವಹಣೆ ಮಾಡ್ಕೊಂಡು ಹೋಗ್ತದ್ರಿ? ಬೆಳಿಗ್ಗೆ 7:30 ಕಾರ್ನಲ್ಲಿ ಕೂರ್ತಾನೆ, ಅಲ್ಲಿಂದ 9 ಎಲ್ಲ ತೋಟಕ್ಕೆ ಹೋಗ್ತಾನೆ. ಅಲ್ಲಿ ಕಾರ್ ನಿಲ್ಸ್ಕೊಂಡು ಕೆಲಸ ನೋಡ್ತಾ ಇರ್ತಾನೆ. 12 ಕೆಲಸ ನೋಡ್ಕೊಳ್ತಾನೆ. 12 ನಂತರ ಸುಂಟಿ ಬಿಟ್ಟು ಅವನಿಗೆ ಹೋಗಿ ಕರ್ನಾಟಕ ಬ್ಯಾಂಕ್ ಹೋಗಿ ಒಂದು 5 ಇದ್ದು ಬಂದ್ಬಿಡ್ತಾನೆ ಮನೆಗೆ. ಮತ್ತೆ ಮಧ್ಯಾಹ್ನ ಎಲ್ಲೂ ಹೋಗಲ್ಲ. ಮತ್ತೆ ವಾರದ ಒಂದು ದಿವಸ ನಮ್ಮ ದೇವಸ್ಥಾನ ಕೆಲಸ ಮಾಡ್ತಾನೆ, ಒಂದು ದಿವಸ ಕೊಡಗಳ ಶಾಲೆಗೆ ಹೋಗ್ತಾನೆ. ಇದನ್ನ ದಿನಚರಿ. ಭಾನುವಾರ ದಿವಸ ಎಲ್ಲೂ ಹೋಗಲ್ಲ, ಮನೇಲಿ ಇರ್ತಾನೆ. ಅದರಿಂದ ಮದುವೆ ಕಾರ್ಯಕ್ರಮಕ್ಕೆ 1 ಹೋಗ್ತಾನೆ. ಯಾಕೆ ಕಷ್ಟ ಸುಖ ಕೇಳಿದ್ರೆ ಹೋಗಿ ಬರ್ತಾ ಇರ್ತಾನೆ ಅಷ್ಟೆ. ಲವಲವಿಕೆ ಇದ್ರೆ ಎಷ್ಟೋ ಕೆಲಸಗಳು ಚೆನ್ನಾಗಿ ಸಾಕ್ತವಲ್ವ? ಹೌದು, ಲವಲವಿಕೆ ಇದ್ರೆ ಕೆಲಸಗಳು ಸಾಕತ್ತೆ. ನನಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವುದು ಆಗೋದಿಲ್ಲ. ಯಾವಾಗಲೂ ನಾವು ಕಳೆಕೊಂಡು ಬರೋದು, ಆದಷ್ಟು ಕೆಲಸ ಮಾಡ್ತಾ ಇರ್ಬೇಕು. ನಾವು ಕೈಲಾದ ಕೆಲಸ ಮಾಡಬೇಕು, ಏನಿಲ್ಲರೆ ಒಂದು ಸಹಾಯನಾರ ಮಾಡಬೇಕು. ಇದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ದೇಶಕ್ಕೆ ಒಳ್ಳೆಯದಾಗತ್ತೆ. ನಿಮಗೆ ಆರೋಗ್ಯದ ವ್ಯತ್ಯಾಸ ಆದ ನಂತರ ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ಮತ್ತೆ ಜನಗಳ ಸಹಕಾರದಿಂದ ಏನೆಲ್ಲ ಕೆಲಸ ಮಾಡಿದ್ರೆ ನೋಡಿ, 100 ಕಾಫಿ ತೋಟದ ನಿರ್ವಹಣೆ ಮಾಡೋದು ಸುಲಭದ ಕೆಲಸ ಅಲ್ಲ. ಹಾಗೆ ಸಹಕಾರಿ ಕ್ಷೇತ್ರಗಳಲ್ಲಿ ನೀವು ಭಾಗಿಯಾಗಿ ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯ ಮಾಡಿದಿರಿ. ಅದು 1-2 ಅಲ್ಲ, 16 ಕಾಲ. ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಭಾಗಿಯಾಗಿದಿರಿ. ಒಂಥರ ವಿಶೇಷ ಮತ್ತು ಅಚ್ಚರಿ ಮೂಡಿಸ್ತಕ್ಕಂಥದ್ದು ಏನು ಇದರ ಹಿನ್ನೆಲೆ? ವ್ಯವಸಾಯ ತಮ್ಮ ಜಯರಾಜ್ ನೋಡ್ಕೊಳ್ತಾ ಇದ್ರು. ನನ್ನ ಕೆಲಸ ಅವ್ರಿಗೆ ಕೊಟ್ಟು ನಾನೇ ಮಾಡದೆ ಈ ಸಹಕಾರ ಸಂಘಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಬಂದೆ. ಆ ಇಬ್ರು ಸೇರಿ ಅದನ್ನ ಕೆಲಸ ಮಾಡ್ಕೊಂಡು ಹೋದ್ರು. ನಾನು ಸಹಕಾರ ರಂಗ ಮುಂದೆ ಅವರು ನನ್ನ ವ್ಯವಸಾಯ ನೋಡ್ಕೊಂಡು ಹೋದ್ರು. ಅದೇ ನಾನು ಚೆನ್ನಾಗಿ ನಡ್ಕೊಂಡು ಬಂತ ಅಷ್ಟೆ. ನೀವು ಸಹಕಾರಿ ಕ್ಷೇತ್ರದಲ್ಲಿ ಇದ್ರು ಕೃಷಿನ ಬಿಟ್ಟಿಲ್ಲ ಅಂದ್ರೆ, ತಮ್ಮನಿಗೆ ಜವಾಬ್ದಾರಿ ಕೊಟ್ಟರು ನೀವು ಪ್ರತಿನಿತ್ಯನೂ ಅದರ ಉಸ್ತುವಾರಿಯನ್ನು ನೋಡ್ಕೊಂತ ಹೋಗಿದ್ರಿ. ಈಗಲೂ 85 ವಯಸ್ಸಿನಲ್ಲಿನೂ ಲವಲವಿಕೆಯಿಂದ ಕಾರ್ನಲ್ಲಿ ಹೋಗಿ ತೋಟ ನೋಡ್ಕೊಂಡು ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದನ್ನೆಲ್ಲ ಹೇಳಿ ಮತ್ತೆ ಮುಂದಿನ ಕೆಲಸವನ್ನ ಮಾಡ್ತೀರಿ. ಅಂದ್ರೆ ನಾವೇ ಮಾಡ್ಬೇಕಂತೇನಿಲ್ಲ, ಮಾಡಿಸೋ ಕೆಲಸ ಮಾಡಿಸುವ ಕೌಶಲ್ಯನೂ ಇದ್ರೆ ಇನ್ನೂ ಒಳ್ಳೇದಲ್ವಾ? ಹೌದು, ಮಾಡಿಸೋಂತ ಲವಲವಿಕೆ ಬೇಕು, ಮನ್ಸು ಬೇಕು, ಇಚ್ಛೆ ಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ನಮ್ಮ ದೇಹಕ್ಕೆ ಕೊಡೋದು, ಮನಸ್ಸಿಗೂ ಸಮಾಧಾನ. ಇಲ್ಲ ಆಗೋದಿಲ್ಲ ಅಂದ್ರೆ ಯಾವ್ದು ಆಗೋದಿಲ್ಲ, ಆಗ್ಬೇಕಂದ್ರೆ ಎಲ್ಲವೂ ಆಗ್ತದೆ ಕೆಲಸ, ಆದಷ್ಟು ಕೆಲಸ ಮಾಡ್ಬೇಕಷ್ಟೇ. ನಮಗೆ ತೊಂದರೆ ಇದೆ ಅಂತ ಅನ್ಕೊಂಡು ಸುಮ್ಮನಿದ್ರೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ, ಮನೆತನಗಳು ಬೆಳವಣಿಗೆ ಆಗಲ್ಲ, ಹಾಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿಯೂ ಅಷ್ಟೊಂದು ಅಭಿವೃದ್ಧಿ ಕಾಣ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೀವು ದಿಕ್ಸೂಚಿ, ಅಡೆತಡೆಗಳಿದ್ರು ಅದನ್ನ ಬದಿಗೊತ್ತಿ ಹೀಗೂ ಇರಬಹುದಂತ ಮಾಡಿ ತೋರಿಸಿದ್ರಿ. ಹೆಚ್ಚಿಗೆ ಓದಿರೋರಿಗಿಂತ ಲವಲವಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತಿದ್ದೀರಿ. ಹೇಗಿದೆ ನಿಮ್ಮ ಆರೋಗ್ಯ 85 ವಯಸ್ಸಿನಲ್ಲಿ? ಚೆನ್ನಾಗಿದ್ದೇನೆ, ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ತೇನೆ, ಬೇರೆ ಯಾವ ತರದ ಸಮಸ್ಯೆಗಳೇನಿಲ್ಲ, ನಡ್ಕೊಂಡು ಹೋಗ್ತಾ ಉಂಟು ನಾನು. ಯಾಕಂದ್ರೆ ನಾನು ಲವಲವಿಕೆನೆ ನನ್ನ ಆರೋಗ್ಯದ ಗುಟ್ಟು, ಅದನ್ನ ನಾವು ಕೆಲಸ ಮಾಡಲೇಬೇಕು. ನಾನು ಓದೋದು ಬೇರೆ ಮಕ್ಕಳು ಓದ್ಬೇಕಂತ ಆಶೆಯಿಂದ ಹೈಸ್ಕೂಲ್ನ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಅಲ್ಲಿ ಹೋಗಿ ದಿವಸ ಕೂತುಂಬಿಸಿ ಕೊಡದಲ್ಲಿ ಇವತ್ತು ಸುಂಟಿಕಪ್ಪನಾಡ ಹೈಸ್ಕೂಲ್ ಒಳ್ಳೆ ಹೆಸರಿದೆ, ಅದನ್ನ ಭಾಗ್ಯ. ಅದರಿಂದ ನಾವು ಆದಷ್ಟು ನಮ್ಮ ಜೀವನದಲ್ಲಿ ಈ ತರ ಕೆಲಸಗಳನ್ನ ಮಾಡೋಕೆ ಮನಸ್ಸು ಮಾಡ್ಕೊಳ್ಬೇಕು, ವ್ಯವಸಾಯನ ಮಾಡಬೇಕು, ಕರ್ತವ್ಯನ ಮಾಡಬೇಕು, ಸಾಮಾಜಿಕ ಕೆಲಸನ ಮಾಡಬೇಕು. ರಾಜಕೀಯ ಕ್ಷೇತ್ರ, ಸಹಕಾರಿ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಷ್ಟೋ ಜನ ಭಾಗವಹಿಸ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ನಮ್ಗೆ ಆಗೋದಿಲ್ಲ, ಅದು ಅಷ್ಟೇನು ಒಳ್ಳೇದಲ್ಲ ಹಾಗೀಗ ಅಂತ ಮಾತಾಡುತ್ತಿದೆ. ನೀವು 10-20 ವರ್ಷಗಳ ಕಾಲ ಈ ಕ್ಷೇತ್ರಗಳಲ್ಲಿ ಇದ್ದೀರಿ, ಈ ಕಡೆ ನಿಮ್ಮ ಆರೋಗ್ಯದ ಇತಿಮಿತಿಯಲ್ಲಿನೂ ಭಾಗವಹಿಸಿದ್ರಿ, ಕೃಷಿಯನ್ನು ನೋಡ್ಕೊಂತ, ಏನು ನಿಮ್ಮ ಈ ಒಂದು ವಿಶೇಷತೆ? ನನ್ನ ಕೆಲಸ ನೋಡಿ ಜನ ನನ್ನ ಎಲೆಕ್ಟ್ ಮಾಡ್ತಾ ಇದ್ರು, ಯಾವುದಕ್ಕೂ ಸಹಕಾರ ರಂಗದಲ್ಲೇ ಆಗಲಿ, ತಾಲೂಕು ಬೋರ್ಡ್ ಡೆವಲಪ್ಮೆಂಟ್ ಬೋರ್ಡ್ ಆಗಲಿ, ಜನ ನನ್ನ ಚುನಾಯಿಸ್ತಾ ಇದ್ರು. ಅವರ ಆಸೆ ತಕ್ಕಂಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರಿಗೂ ತೃಪ್ತಿ ಆಯಿತು, ನನಗೂ ತೃಪ್ತಿ ಆಯಿತು. ಅದನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ. ಇವತ್ತು ಆ ಒಂದು ಕೆಲಸ ಮಾಡಿ ಬಂದಲ್ಲ ಅಂತೇಳಿ ಸಹಕಾರ ಸಂಘ 23-24 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ, ಮತ್ತೆ ತೃಪ್ತಿ ಆಗಿದೆ. ಇವತ್ತು ಜನ ನಡೀತಾ ಉಂಟು ಆ ಸಹಕಾರ ಸಂಘ. ನಮ್ಮ ಸಮಾಜದಲ್ಲಿ ಸಹಕಾರ ಕ್ಷೇತ್ರದ ಒಂದು ಕಾರ್ಯಕ್ಷೇತ್ರವನ್ನು ನೋಡಿಕೊಂಡ್ರೆ ಸಮಾಜದ ಬೆಳವಣಿಗೆಗೆ ಸಹಕಾರಿ ಕ್ಷೇತ್ರನೂ ಬೇಕು, ಹಾಗೆ ರಾಜಕೀಯ ಇಲ್ದಲನೆ ಸಮಾಜ ಇಲ್ಲ. ಇಡೀ ದೇಶದ ಬೆಳವಣಿಗೆಯಲ್ಲಿ ರಾಜಕೀಯ ಕ್ಷೇತ್ರ ಬಹಳ ಅಗ್ರಗಣ್ಯವಾಗಿ ಕೆಲಸ ಮಾಡುತ್ತೆ. ಅಲ್ಲಿ ಒಂದು ವಿಶೇಷ ಅಭಿರುಚಿಯಲ್ಲಿ ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಅದು ಒಳ್ಳೇದೆ, ಯಾವುದು ಕೆಟ್ಟದ್ದಲ್ಲ. ನಾವು ಅದನ್ನ ಹೇಗೆ ಸ್ವೀಕರಿಸ್ತೀವಿ ಅದ್ರ ಮೇಲೆ ಹೋಗ್ತದೆ. ಎಷ್ಟೋ ಜನ ಬೇಸರ ಪಟ್ಕೊಂಡು ಆ ಕ್ಷೇತ್ರದಿಂದ ದೂರ ಹೋಗ್ಬಿಡ್ತಾರೆ. ಈ ರಾಜಕೀಯ ಕ್ಷೇತ್ರ ಬೇಡ, ಸಹಕಾರಿ ಕ್ಷೇತ್ರ ಬೇಡ, ಸಾಮಾಜಿಕ ಕ್ಷೇತ್ರನೂ ಬೇಡ, ಕೃಷಿ ಕ್ಷೇತ್ರನೂ ಬೇಡ, ಅದು ಬೇಡ ಇದು ಬೇಡ ಅಂತ ಅನ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅಲ್ಲಿನೂ ಅವರು ನೆಮ್ಮದಿಯಾಗಿರೋಕೆ ಆಗುದಿಲ್ಲ. ಏನಂತೀರಿ, ನಮ್ಮ ಯುವಕರು ಮತ್ತೆ ಇತರೆ ನಾಗರಿಕರು ತಮ್ಮ ತರ ಕ್ರಿಯಾಶೀಲತೆಯಿಂದ ತೊಡಗಿಸಿಕೊಳ್ಳಿಕ್ಕೆ ಅವಕಾಶಗಳಿದ್ರು ಕಷ್ಟ ಕಷ್ಟ ಅಂತ ಅನ್ಕೊಳ್ತಾರೆ, ಅಡೆತಡೆಗಳನ್ನ ಗಮನಿಸ್ತಾರೆ, ದೂರವಾಗ್ತಾರೆ. ಇದರಿಂದ ಅವ್ರಿಗೂ ಒಳಿತಲ್ಲ, ಸಮಾಜಕ್ಕೂ ಒಳಿತಲ್ಲ ಅಲ್ವಾ? ಹೌದು, ಯಾಕಂದ್ರೆ ನಮ್ಮ ಕೈಲಾದ ಸೇವೆ ನಾವು ಮಾಡಲೇಬೇಕು. ಸಹಕಾರ ರಂಗನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೇಕು, ರಾಜಕೀಯ ಸೆಲೆಕ್ಟ್ ಮಾಡ್ಕೋಬೇಕು. ರಾಜಕೀಯದಲ್ಲಿದ್ದರೆ ರಾಜಕೀಯನ ಸಹಕಾರ ರಂಗ ಬೆರೆಸಬಾರ್ದು. ಸಹಕಾರ ರಂಗನೇ ಬೇರೆ, ರಾಜಕೀಯನೇ ಬೇರೆ. ನಾವು ಸಹಕಾರ ರಂಗ ಅಂತ ಹೇಳಿದ್ರೆ ಸಾಧಾರಣ ನಮ್ಮ ವ್ಯವಸಾಯಗಾರಿಗೆ ಸಹಾಯ ಮಾಡೋಂಥ ಕ್ಷೇತ್ರ ಅದು. ಅಲ್ಲಿ ನಾವು ಮಾಡಿದ್ರೆ ನಮಗೆ ತೃಪ್ತಿ ಆಗುತ್ತೆ, ದೇವ್ರು ನಮಗೆ ಒಳ್ಳೆ ಮಾಡ್ತಾನೆ. ಇದು ನನ್ನ ಅನಿಸಿಕೆ. ಸಹಕಾರಿ ಕ್ಷೇತ್ರದಲ್ಲಿ ತಾವು ಮಾಡಿದ ಮಹತ್ವದ ಕೆಲಸಗಳು ಅಥವಾ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಗಳ ಬಗ್ಗೆ ನೆನಪು ಮಾಡ್ಕೊಳ್ಳಿ. ಸಹಕಾರ ಎಲ್ಲರೂ ಸಹಾಯ ಮಾಡಿದ್ದೇನೆ, ಇಂಡಿವಿಜುವಲಿ ಏನು ಮಾಡಿದೆ ಅಂತ ಹೇಳಕ್ಕೆ ಸಾಧ್ಯ ಆಗಿದೆ ನನಗೆ. ನಾನು ಕೈಲಾದಷ್ಟು ಸೇವೆ ಮಾಡಿದ್ದೇನೆ, ನಾನು ತೃಪ್ತಿಯಾಗಿ ಸೇವೆ ಮಾಡಿದ್ದೆ. ಯಾರು ನಾನು ಇವತ್ತು ಬೊಟ್ಟು ಮಾಡಿ ತೋರಿಸಿಲ್ಲ ಕೆಲಸ, ಕೆಟ್ಟ ಕೆಲಸ ಮಾಡಿದೆ ಅಂತೇಳಿ, ಅದು ನನ್ನ ತೃಪ್ತಿ. ನಮ್ಮ ಕೆಲಸ ಮಾಡ್ಬೇಕು ನಾವು. ಸಹಕಾರ ರಂಗ ಅಂದರೆ ಅದೊಂದು ದೇವ್ರ ಕೆಲಸ ಮಾಡಿದಂಥ, ದೇವಸ್ಥಾನ ಪೂಜೆ ಮಾಡಿದಂಥ ಕ್ಷೇತ್ರ ಅದು. ಅದನ್ನು ನಾನು ಮಾಡೋದು ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅದ್ರಿಗೂ ಆ ಶಕ್ತಿ ಕೊಡಲ್ಲ, ಕೊಟ್ಟಂಥವ್ರು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡಬೇಕು. ನಾನು ಅಷ್ಟು, ನಾನು ಸಹಕಾರ ರಂಗ ಬರಲಿಕ್ಕೆ ಕಾರಣ ನಮ್ಮ ಗೋಣಿಕೊಪ್ಪದ ಎಜುಕೇಟಿವ್ ಸುಮ್ಮನೆಯವರು. ಅವ್ರ ಜೊತೆಲಿ ನಾನು ಕೆಲಸ ಮಾಡಿ ಅವ್ರ ಅನುಭವವನ್ನು ತುಂಬ ತೆಗೆದುಕೊಂಡೆ. ಅದರಿಂದ ಅದು ನನ್ನ ಸಹಕಾರ ರಂಗದಲ್ಲಿ ಮುಂದುವರೆದೆ. ಅಲ್ಲಿ ನಮ್ಮ ಗುಂಡುಗುಟ್ಟಿ ಮಂಜುನಾಥ ಏನವರು, ಅವರೇ ನಮ್ಮ ಪಕ್ಕದ ತೋಟದವರು, ಅವರು ಸಹ ನನ್ನ ಮೊದಲು ಸಹಕಾರ ರಂಗ ತೆರೆದಿದೆ. ಅವರು ನನ್ನನ್ನು ಸುಂಟಿಕಪ್ಪನಾಡ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಡೈರೆಕ್ಟರಾಗಿ ಮುಂದೆ, ಮತ್ತು ಅವರೇ ನನ್ನ ಅಧ್ಯಕ್ಷನ ಮಾಡಿದ್ದು, ಅವರೇ ಅಲ್ಲೇ ಅಧ್ಯಕ್ಷನಾಗಿದ್ದೆ. ಇದು ತೃಪ್ತಿ ಇದೆ ನನ್ನ ಜೀವನದಲ್ಲಿ. 35-40 ವರ್ಷಗಳ ಕಾಲ ಸಹಕಾರ ರಂಗ ಕೆಲಸ ಮಾಡಿ ತೃಪ್ತಿಯಾಗಿ ಇದ್ದೇನೆ. ಇವತ್ತು ನೋಡ್ತಾ ಇದ್ದೇನೆ ಅವನ್ನೆಲ್ಲ ಹೇಗಿದೆ ಇವತ್ತು ಅಂತೇಳಿ. ಸಹಕಾರ ಕ್ಷೇತ್ರದಲ್ಲಾಗಲಿ, ರಾಜಕೀಯ ಕ್ಷೇತ್ರ ಅಥವಾ ಕೃಷಿ ಕ್ಷೇತ್ರ, ವ್ಯಾಪಾರಿ ಕ್ಷೇತ್ರ, ಇನ್ನು ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆಗಳಿದಾವೆ, ಅಡೆತಡೆಗಳು ಇದಾವೆ. ಎಲ್ಲ ಕ್ಷೇತ್ರಗಳಲ್ಲೂ ಅಡೆತಡೆಗಳುಂಟು. ಅಡೆತಡೆಗಳ ಜಾಗ ಯಾವುದೂ ಇಲ್ಲ. ಅದನ್ನ ನಭಾಯಿಸಿ ಮಾಡ್ಕೋಬಾರ್ದು. ನಮ್ಮ ಚೈತನ್ಯ, ನಮ್ಮ ಬುದ್ಧಿವಂತಿಕೆ, ಅದು ಮಾಡ್ಬೇಕು ನಾವು. ಅದಕ್ಕೋಸ್ಕರ ನಾವು ಮನುಷ್ಯರ ಹುಟ್ಟಿರೋದು, ಅದ ಕೆಲಸ ಮಾಡಲೇಬೇಕು ನಾವು. ಪರಿಸ್ಥಿತಿಯನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು, ಜನರನ್ನ ವಿಶ್ವಾಸಕ್ಕೆ ಬಳಸಿಕೊಳ್ಳೋದು, ಹಾಗೆ ಸಮಸ್ಯೆಗಳನ್ನ ಹೆಚ್ಚಿಗೆ ತಲೆಗೆ ಹಾಕೊಳ್ಳದಲ್ಲೇ ನಿಭಾಯಿಸೋದು, ಮುಖ್ಯವಾದ ಕೆಲಸ ಕಾರ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಅವುಗಳತ್ತ ಕಾರ್ಯಪ್ರವೃತ್ತರಾಗೋದು, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಈ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅನುಕೂಲವೇ ಅಲ್ವಾ? ಕೆಲಸ ಮಾಡ್ಬೇಕು ನಾವು. ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೆಲಸ ಮಾಡ್ಬೇಕು. ಮಾಡಿದಾಗುತ್ತೆ, ಕೆಲಸ ಆಗುತ್ತೆ, ಮಾಡ್ಬೇಕು. ಈಗ ಸಹ ಇವತ್ತು ಸಹ ಅಷ್ಟೇ, ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಇವತ್ತು ಶನಿವಾರ ಹೋಗ್ತಾ ಇದ್ದೀನಿ, ಕೆಲವು ಕಾರ್ಯಕ್ಕೆ ತೃಪ್ತಿಗೋಸ್ಕರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಬರ್ತೇನೆ. ಅಲ್ಲಿ ನೋಡಿ, ಲವಲೋಕಿಯಿಂದ ಈಗಲೂ ಸಾಮಾಜಿಕ ಕೆಲಸಗಳಲ್ಲಿ ಮತ್ತೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲೂ ಸಂಸಾರದ ಒಂದು ಕಾರ್ಯಗಳಲ್ಲೂ ಭಾಗವಹಿಸ್ಕೊಳ್ತಾ ಹೋಗ್ತಾ ಇದ್ರಿ, ಸಂತೋಷವೇ. ಸಹಕಾರಿ ಕ್ಷೇತ್ರದಲ್ಲಿ ತಾವು ಕಂಡ ಪ್ರಮುಖವಾದ ಸಮಸ್ಯೆಗಳನ್ನ ನೆನಪು ಮಾಡ್ಕೋಬಹುದಾ? ನೀವು ಈ ಹಿಂದೆ ಕೆಲಸ ಮಾಡ್ತಾ ಇದ್ರಲ್ಲ, ಹಾಗೆ ಅದನ್ನ ಹೇಗೆ ನಿಭಾಯಿಸ್ತಾ ಇದ್ರಿ? ಈಗ ನಮ್ಮ ಜನ ಕೆಲವೊಬ್ರು ಆಸಕ್ತಿಯಿಂದ ಕೆಲಸ ಮಾಡ್ತಿರ್ತಾರ, ಓ ಆ ಸಮಸ್ಯೆ ಈ ಸಮಸ್ಯೆ ಅಂತ ಅನ್ಕೊಂಡು ಹಿಂದೇಟ್ ಹಾಕ್ತಾರೆ, ಬೇಡ ಅಂತ ಅನ್ಕೊಂಡು ಮತ್ತೆ ಯಾವುದು ಕ್ಷೇತ್ರಕ್ಕೆ ಕಾಲಿಡಕ್ಕೆ ಹೋಗ್ತಾರೆ. ಸಮಸ್ಯೆ ಜಾಗ ಯಾವ್ದು ಇಲ್ಲ. ಈಗ ಸಹಕಾರ ರಂಗದಲ್ಲ ತುಂಬಾ ಸಮಸ್ಯೆಗಳು ಬರ್ತದೆ. ಒಂದು ಅಡ್ಮಿನಿಸ್ಟ್ರೇಷನ್ ಆಗ್ಲಿ, ಈ ವ್ಯವಸಾಯದ ಸಾಲ ಕೊಡ್ಬೇಕು, ಪಾಪದವ್ರು ಬರ್ತಾರೆ ದುಡ್ಡು ಬೇಕು ಅಂತ ಕೇಳ್ತಾರೆ, ಅವ್ರು ಯಾವ ರೀತಿ ಸಹಾಯ ಮಾಡ್ಬೇಕು ಅಂದ್ರೆ ನಾವು ಆಲೋಚನೆ ಮಾಡಿ ಮಾಡ್ಬೇಕು. ಅದನ್ನ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾವು ಮನುಷ್ಯನ ಕೊಟ್ಟಿದ್ದು. ಬಗೆಹರಿಸಿ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಜಾಗದಲ್ಲಿ ಕೂತ ಮೇಲೆ ಅದು ದೇವ್ರ ಕೆಲಸ ಅಂತ ನಾವು ಮಾಡ್ಬೇಕು. ಅದನ್ನ ಸಮಸ್ಯೆ ಬಂತಂತ ಅನ್ಕೊಂಡು ಎದುಗುಂದ್ಬಾರದು, ಹೆದರಬಾರದು, ಅದನ್ನ ನಿಭಾಯಿಸಲಿಕ್ಕೆ ಕಾರ್ಯತಂತ್ರಗಳನ್ನ ರೂಪಿಸ್ಕೋಬೇಕಲ್ವಾ? ಹೌದು, ಅದನ್ನ ರೂಪಿಸಿಕೊಂಡು ಅದನ್ನ ಕೆಲಸ ಮಾಡ್ಬೇಕು, ಅದನ್ನ ಕೆಲಸ ಮಾಡಿ ಖಂಡಿತ ಎಲ್ಲರೂ ನಿಭಾಯಿಸಬಹುದು. ನಾವು ಮಾಡಿದೀವಿ ಆ ಕೆಲಸಗಳನ್ನ. ಹೌದು, ಕಾಫಿ ತೋಟ ಅಂತಂದ್ರೆ ಇವತ್ತು ಬಹಳ ಜನ ಮಾತಾಡ್ತಾರೆ, ಲಾಭ ಕೈಗೆ ಸಿಗ್ತಾ ಇಲ್ಲ, ಸಮಸ್ಯೆನೆ ಅಂತ ಅನ್ಕೊಂಡು. ಅಡಿಕೆಗೆ ಈಗ ಒಂದ್ ವರ್ಷ ಎರಡು ವರ್ಷದಿಂದ ಬೆಲೆ ಚೆನ್ನಾಗಿ ಬಂದಿರೋದ್ರಿಂದ ಒಂಥರ ಆಸಕ್ತಿ ಬಂದಿದೆ. ಕಾಫಿ, ಕಾಳುಮೆಣಸು, ಅಡಿಕೆ ಬೆಳೀತಿದ್ದೀರಿ ತುಂಬಾ ವರ್ಷಗಳಿಂದ, ನಿಮ್ಮ ತಂದೆಯವ್ರ ಕಾಲದಿಂದಲೂ ತೋಟವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಿ. ಹೇಳಿ, ನಿಮ್ಮ ಗುಟ್ಟು ಬರೀ 10-20 ವರ್ಷ ಅಲ್ಲ, ಸುಮಾರು ವರ್ಷಗಳಿಂದ ನಿಮ್ಮ ಕೃಷಿ ಕ್ಷೇತ್ರ ಹದವಾಗಿ ಸಾಗಿದೆ, ಏನು ಇದರ ಹಿನ್ನೆಲೆ, ಏನೇನು ನಿಮ್ಮ ಕಾರ್ಯತಂತ್ರಗಳು? ಏನಿಲ್ಲ, ನಾವು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಬೇಕಂತ ಕೆಲಸವನ್ನು ಮಾಡಿ ದುಂದುವೆಚ್ಚ ಮಾಡಿದ್ರೆ, ನಮ್ಮ ಮನಸ್ಸನ್ನ ವ್ಯವಸಾಯದ ಮೇಲೆ ಹಾಕಿ ಕೆಲಸ ಮಾಡಿದ್ರೆ ಒಂದ್ ವರ್ಷ ಲಾಭ ಆಗತ್ತೆ, ಒಂದ್ ವರ್ಷ ನಷ್ಟ ಆಗತ್ತೆ. ಅದು ತಗೊಳ್ಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅಂದ್ರೆ ನಾವು ಈ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕು. ಮಳೆ ಬರುತ್ತೆ, ಮಳೆ ಹೋಗುತ್ತೆ, ಶೀತ ಆಗುತ್ತೆ, ಎಲ್ಲ ಆಗ್ತದೆ, ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೇ. ಲಾಭ ಆಗುತ್ತೆ, ನಷ್ಟ ಆಗುತ್ತೆ. ಲಾಭ ಆದಾಗ ಸಂತೋಷ ಪಟ್ಟು, ನಷ್ಟ ಆದಾಗ ಕುಗ್ಬಾರದು. ನಾವು ಮತ್ತೆ ಪ್ರಯತ್ನ ಮಾಡಬೇಕು. ಇದು ವ್ಯವಸಾಯಗಾರನ ಸಮಸ್ಯೆ. ಇದು ನಿಸರ್ಗದ ಏರುಪೇರು ಒಂದಾದ್ರೆ ಇನ್ನು ಕಾರ್ಮಿಕರ ವ್ಯತ್ಯಾಸಗಳು, ಕಾರ್ಮಿಕರ ತೊಂದರೆಗಳು ಇದ್ದೇ ಇರ್ತವೆ, ಹಾಗೆ ಬೆಲೆಯ ವ್ಯತ್ಯಾಸಗಳು ಕಂಡುಬಂದೇ ಬರ್ತವೆ. ಜೊತೆಗೆ ಮನೆಯ ಖರ್ಚುಗಳು ಮತ್ತಿತರೆ ವೆಚ್ಚಗಳು ಸಹ ಆಗಿಂದಾಗೆ ನಮ್ಗೆ ಹೊರೆ ಮಾಡಬಹುದು. ಅವನ್ನೆಲ್ಲವನ್ನು ನಿಭಾಯಿಸಲಿಕ್ಕೆ ನಾವು ಕಾರ್ಯತಂತ್ರವನ್ನ ರೂಪಿಸಿಕೊಳ್ಬೇಕು, ಸಿದ್ಧತೆ ಮಾಡ್ಕೊಂತ ಹೋಗ್ಬೇಕು. ಇಲ್ಲದೆ ಹೋದ್ರೆ ತೊಂದರೆಗಳೇ ಅಲ್ವಾ? ಹೌದು, ಕಾರ್ಯಕ್ರಮ ಮಾಡ್ಕೊಂಡ್ರೆ ಯಾವ್ದು ದೇಶದ ಸಮಸ್ಯೆ ಇಲ್ಲ. ಹಿಂದೆ 50-60 ಹಸುಗಳನ್ನ ಸಾಕ್ತಾ ಇದ್ರಿ, ಮತ್ತೆ 10-20 ಎಕರೆ ಭತ್ತವನ್ನ ಬೆಳೀತಾ ಇದ್ರಿ, ಈಗ ಅವಿಲ್ಲ, ಏನಂತೀರಿ? ಇವಾಗ ಕಾಲ ಬದಲಾವಣೆ ಆಗಿದೆ, ಇವತ್ತು ಹಸುಗಳು ಸಾಕಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ ನೋಡ್ಕೊಳಂತ ಜನ ಸರಿ ಸಿಗ್ತಾ ಇಲ್ಲ ನಮಗೆ. ಹಾಲಿನ ಇದು ಬಂದ್ಮೇಲೆ ನಮ್ಗೆ ಹಾಲು ಮಾರಾಟ ಕಷ್ಟ ಆಗ್ತುಂಟು. ಇವತ್ತು ಅದನ್ನ ಬಿಡ್ಬೇಕು ಬಂತು, ನಾನು ಅದನ್ನ ಬಿಟ್ಟೆ ಅದನ್ನಷ್ಟೇ. ಮತ್ತೆ ನಾನು ಜಾಸ್ತಿ ಯಾವ ಸಹಕಾರ ರಂಗಗಳ ರಾಜಕೀಯಕ್ಕೆ ಹೋದೆ, ಇದ್ರ ಇಂಟ್ರೆಸ್ಟ್ ಕಡಿಮೆ ಆಯ್ತು ನನಗೆ, ಅದನ್ನ ಬಿಟ್ಟೆ. ಅದನ್ನ ಸಮಸ್ಯೆಗಳು ಹೆಚ್ಚಾದ್ವು ಅಂತಂದಾಗ ಅದ್ ನಿಭಾಯಿಸೋದು ಹೊರೆ ಆಗ್ತದೆ. ಹಾಗಾಗಿ ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಬಿಟ್ಕೋಬೇಕು ಅನ್ನೋದನ್ನ ಗಮನಿಸ್ಕೊಂಡು ಮುಂದೆ ಸಾಕ್ತಾ ಹೋಗ್ಬೇಕು. ಏನ್ ಮಾಡೋದು, ಬರೀ ಒಬ್ಬರಿಬ್ಬರ ಕೆಲಸ ಅಲ್ಲ ಕೃಷಿ ಅನ್ನೋದು ಅಲ್ವಾ? ಹೌದು, ಒಬ್ಬೊಬ್ಬರಿಗೆ ಎಲ್ಲರೂ ಸೇರಿದ್ರೆ ಕೃಷಿ ಆಗೋದಿಲ್ಲ. ಎಲ್ಲಾ ಜನರ ಸಹಕಾರ ಬೇಕು, ಅದಕ್ಕೆ ಸಹಕಾರ ಮಾತ್ರ ಕೃಷಿ ಮಾಡಕ್ ಸಾಧ್ಯ ಇಲ್ಲ, ಮಾಡಕ್ ಸಾಧ್ಯ ಆಗೋದಿಲ್ಲ. ನೋಡಿ, 100 ಎಕರೆ ಕಾಫಿ ತೋಟವನ್ನ ನೀವು ನಿರ್ವಹಿಸುವಾಗ 100 ಜನಗಳಿಗೆ ಉದ್ಯೋಗ ಕೊಟ್ಟಿದ್ದೀರಿ, ಹಾಗೆ ಬೆಳವಣಿಗೆನೂ ಆಗಿದ್ದೀರಿ. ಕೃಷಿಯಿಂದ ಎಷ್ಟೋ ಕುಟುಂಬಗಳು ಅಭಿವೃದ್ಧಿ ಆಗಿದ್ದಾವೆ, ಕೃಷಿಯಿಂದಲೇ ಚೆನ್ನಾಗಿದ್ದಾವೆ, ಏನಂತೀರಿ? ಹೌದು, ಕೃಷಿಯಿಂದ ಎಷ್ಟೇನೋ, ಅವರೆಲ್ಲ ಮಾಸ್ಟರ್ಗಳಾಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ನಮ್ಮನ್ನ ಹೋದ್ರೆ ಸಹ ಎಷ್ಟು ಜನ ಅನುಕೂಲ ಆಗಿದ್ದಾರೆ ವ್ಯವಸಾಯದಿಂದಲೇ. ವ್ಯವಸಾಯ ಮುಖ್ಯ ಮನುಷ್ಯನಿಗೆ. ಇವತ್ತು ವ್ಯವಸಾಯ ಇದ್ದವ್ರೆ ದೇಶ ಉಳಿಕೆ ಸಾಧ್ಯನೇ ಆಗೋದಿಲ್ಲ. ಇವತ್ತು ವ್ಯವಸಾಯ ಮಾಡ್ಬೇಕು ನಾವು, ಲಾಭನಷ್ಟ ಕ್ವಶನ್ ಅಲ್ಲ, ಅದು ಇನ್ನೊಬ್ರು ಸಹಾಯ ಆಗಂತದ್ದು, ಅದು ಮಾಡ್ಲೇಬೇಕು ನಾವು. ಹೌದು, ಎಷ್ಟೋ ಜನ ಮಾತಾಡೋದಿದೆ, ಇವರು ರಾಜಕೀಯ ಕ್ಷೇತ್ರಕ್ಕೆ ಹೋದ್ರು, ಇವರು ಸಹಕಾರ ಕ್ಷೇತ್ರಕ್ಕೆ ಹೋದ್ರು, ಮತ್ತಿನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ಇಷ್ಟು ಚೆನ್ನಾಗಿದ್ದಾರೆ ಅಂತ. ಆದ್ರೆ ಕೃಷಿ ಕ್ಷೇತ್ರದಲ್ಲೇ ನಿಮ್ಮಂತವ್ರಿಗೆ ಬಂದಿದ್ದೆ ಹೆಚ್ಚು, ಈ ಕ್ಷೇತ್ರಗಳಲ್ಲಿ ಕಳ್ಕೊಂಡಿದ್ದೆ ಹೆಚ್ಚು, ಏನಂತೀರಿ? ಹೌದು, ಇಲ್ಲಿ ಕಳ್ಕೊಂಡಿದ್ದೆ, ಅದಕ್ಕೆ ಕಳ್ಕೊಂಡಿದ್ದೆ ಇಲ್ಲ ಅಂತಿಲ್ಲ. ಅದ್ ತಮ್ಮ ತೋಟ ನೋಡಿದ್ರೆ ನಾನು ಉಳ್ಕೊಂಡೆ ಅಷ್ಟೇ. ಅಂದ್ರೆ ಅದು ಆಸ್ತಿ ಉಳ್ಕೊಳ್ತು, ನಾನು ರಾಜಕೀಯ ಮಾಡ್ಕೊಂಡು ಬಂದೆ ಇವಾಗ ಅಷ್ಟೇ, ಸಹಕಾರ ಮಾಡಿದ್ರಿಂದ ಅಷ್ಟೇ. ಅಭಿರುಚಿ ಆಸಕ್ತಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿರುತ್ತೆ, ಯಾವ ಕ್ಷೇತ್ರನೂ ಕೆಟ್ಟಿದ್ದಲ್ಲ, ಅದನ್ನ ನಾವು ತೆಗೆದುಕೊಳ್ಳೋ ರೀತಿ ನೀತಿ ಮೇಲೆ ಹೋಗ್ತದೆ. ಕೆಲವೊಂದು ಸಾರಿ ಕಳ್ಕೊಳ್ಬಹುದು, ಆದರೆ ಅದರಿಂದ ಆಗುವ ಅನುಕೂಲಗಳಿದ್ದಾವೆ. ಭೂಮಿಗೆ ನಾವು ಎಷ್ಟು ಕಳ್ಕೊಳ್ತೀವಿ, ಆದರೆ ಭೂಮಿ ನಮಗೆ ವಾಪಸ್ಸು ಹೇಗೆ ಕೊಡ್ತಾ ಇರುತ್ತೆ, ಹಾಗೆ ಸಮಾಜಕ್ಕೂ ಕಳ್ಕೊಳ್ತೀರಿ, ಹಾಗೆ ಸಮಾಜ ನಿಮಗೆ ಕೊಟ್ಟೆ ಕೊಡುತ್ತೆ. ಹೀಗೆ ಅಂದರೆ ನಿಷ್ಠೆ, ಪ್ರೀತಿ, ಪ್ರಾಮಾಣಿಕತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಹೋದರೆ ಅನುಕೂಲವೇ ಅದು ನಿಮಗೂ ಮತ್ತು ಪರರಿಗೂ. ಭೂಮಿ ತಾಯಿ ಬರಡಲ್ಲ, ಅದು ನಿಷ್ಠೆಗೆ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ, ಅದನ್ನು ವಾಪಸ್ ನಮ್ಗೆ ಕೊಡುತ್ತೆ, ಎಲ್ಲ ರೀತಿಯಲ್ಲೂ ಕೊಡುತ್ತೆ ವಾಪಸ್. ಅದರಿಂದ ನಾವು ಭೂಮಿ ತಾಯಿ ನಾನು ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ನಾವು ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಸಾಕ್ಬೇಕು ಅದನ್ನು. ಇದು ನಮ್ಮ ಧರ್ಮ, ಮನುಷ್ಯನ ಧರ್ಮ ಅದು. ನೀವು ಬಹಳ ಸಮರ್ಥವಾಗಿ ಮನೆತನವನ್ನ ನಿಭಾಯಿಸಿಕೊಂಡು ಬಂದ್ರಿ, ಮತ್ತೆ ಅಭಿವೃದ್ಧಿ ಆಗ್ತಾ ಬಂದಿದ್ರಿ, ನಿಮ್ಮ ಅಭಿವೃದ್ಧಿಯ ಹಾದಿ ಹದವಾಗಿದೆ, ಚೆನ್ನಾಗಿದೆ, ಎಷ್ಟೋ ಜನ ಗಮನಿಸ್ತಾ ಇರ್ತಾರೆ. ನೋಡಿ, ಶಂಕರಣ್ಣ ಅವರ ಒಂದು ಬದುಕನ್ನ ನೋಡಿ ಕಲೀರಿ ಅನ್ಕೊಂಡು ಮಾತಾಡೋದಿದೆ, ಅಥವಾ ಮೌನವಾಗಿ ಅದನ್ನ ಬೇರೆ ರೀತಿಯಲ್ಲಿ ಹೇಳೋದಿದೆ. ಆದ್ರೆ ಇವತ್ತು ಬಹಳ ಕುಟುಂಬಗಳಲ್ಲಿ ವಿದ್ಯಾವಂತರಾಗಿದ್ದಾರೆ ಮಕ್ಕಳು, ಮೊಮ್ಮಕ್ಕಳು. ಒಂದ್ ರೀತಿಯಲ್ಲಿ ವಿದ್ಯಾಭ್ಯಾಸ ಬೇಕು, ಆದ್ರೆ ಅದೇ ಅನಿವಾರ್ಯ ಅಲ್ಲ. ಬುದ್ಧಿ ಇದೆಯಲ್ಲ, ಅದು ಸಖತ್ತ ಕೆಲಸ ಮಾಡುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾ ಬಂದ್ರು, ನಮ್ಮ ಜೀವನದಲ್ಲಿ ವಿದ್ಯೆಗಿಂತ ಬುದ್ಧಿ ದೊಡ್ಡ ಪಾಲನ್ನ ವಹಿಸುತ್ತೆ, ಅದೇ ಬಹಳಷ್ಟು ಕೆಲಸ ಮಾಡುತ್ತೆ ಅಂತ ಅನ್ಕೊಂಡು ನಿಮ್ಮ ಜೀವನವು ಅದೇ ಹೇಳಿದೆ. ಓದ್ದೆ ಹೋದ್ರು ನನಗೆ ತುಂಬಾ ಮನಸ್ಸಲ್ಲಿತ್ತು, ಇನ್ನೊಬ್ಬನ ಓದಿಸ್ಬೇಕು. ಓದ್ದೆ ಹೋದ್ರು ಸಹ ನಾವು ಸಮಾಜಕ್ಕೆ ಬೇಕಂತ ಕೆಲಸ ಮಾಡ್ಬೇಕು, ಸಮಾಜಕ್ಕೆ ಹೊರೆ ಆಗ್ಬಾರ್ದು. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಿದೆ. ಇವತ್ತು ನನ್ನ ಅನುಭವದಲ್ಲಿ ನಾನು ಓದ್ದೆ ಹೋದ್ರೂ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅನುಭವ ಬಂದಿದ್ದಾನೆ, ಅದನ್ನು ಇವತ್ತು ಹಂಚ್ತಾ ಇದ್ದೀನಿ ಎಲ್ಲರೂ. ಅಷ್ಟನ್ನ ನಮ್ಮ ಯುವಕರಿಗೆ ವಿಶೇಷವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಈ ಹವ್ಯಾಸ ಆಸಕ್ತಿ ಮತ್ತೆ ಕಾರ್ಯಕ್ಷೇತ್ರ ಇದನ್ನೆಲ್ಲ ಮುಂದಿಟ್ಕೊಂಡು ನಿಮ್ಮ ಹಿತವಚನ ಏನು? ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳ್ತೇನೆ, ನಮ್ಮ ಹಿರಿಯರು ಏನು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಾವು ಆಯ್ಕೊಂಡು ಅದನ್ನ ಕೆಲಸ ಮಾಡ್ಕೊಂಡು ಹೋದರೆ ನಮಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಅದನ್ನ ನಾವು ಹಿಂದಿನ ಏನು ಉಂಟು ವ್ಯವಸಾಯದಲ್ಲಾಗಲಿ ಕಾರ್ಯಕ್ರಮದಲ್ಲಾಗಲಿ ಯಾವ್ದಲ್ಲಾದಷ್ಟು ಒಂದು ಅವ್ರ ಏನು ಹಿಂದೆ ಒಳ್ಳೆ ಮಾರ್ಗ ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಮ್ಮ ನಡ್ಕೊಂಡ್ರೆ ಖಂಡಿತ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ಹಿಂದಿನ ಒಡೆದನ್ನು ಹೇಳಿದರೆ ನಮ್ಮ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರು, ಕೆ ಎಂ ತಿಮ್ಮಯ್ಯನವರು ಅಂತ ಘಟನೆಗಳಿಗೆ ಅಂತ ಜನ ಬಂದಿದ್ದಾರೆ. ಅವರ ಮಾರ್ಗವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ನಾವು ಕೆಲಸ ಮಾಡಬೇಕು. ಇವತ್ತು ಆ ಒಂದು ಹುರುಪನ್ನು ನಾವು ಕೆಲಸ ಮಾಡಿದ್ರೆ ನಮಗೂ ಕೊಡುಗೆಗೂ ಮರ್ಯಾದೆ, ದೇಶಕ್ಕೂ ಮರ್ಯಾದೆ. ನಿಮಗೆ ನಮ್ಮ ನಮ್ಮಲ್ಲಿ ಪಾಠ ಹೇಳುವ ವ್ಯಕ್ತಿಗಳಿದ್ದಾರೆ ಅಥವಾ ನೀತಿ ಪಾಠಕ್ಕೆ ವ್ಯಕ್ತಿಗಳ ಆದರ್ಶ ಸಿಕ್ಕೇ ಸಿಗುತ್ತೆ. ನಾವು ಎಲ್ಲೋ ಹೊರಗಡೆ ರಾಜ್ಯಕ್ಕೆ ಹೋಗ್ಬೇಕಾಗಿಲ್ಲ, ಹೊರಗಡೆ ದೇಶಕ್ಕೂ ಸಂಚರಿಸಬೇಕಾಗಿಲ್ಲ. ನಿಮ್ಮಂಥವರ ನಮ್ಮ ಸಮಾಜದ ಹಿರಿಯರ ಆದರ್ಶಗಳು ವಿಶೇಷತೆಗಳು ನಮಗೆ ಸಿಕ್ಕೇ ಸಿಗ್ತವೆ, ಗಮನಿಸ್ತಾ ಇರಬೇಕಷ್ಟೇ. ನಾವು ಹೊರ ಪ್ರಪಂಚಕ್ಕೆ ಒಡ್ಡಿಕೊಂಡಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಪಾಠ ಕಲಿತೀವಿ? ಈ ಹಿನ್ನೆಲೆಯಲ್ಲಿ ತಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದ್ದು ಖುಷಿ ಆಯಿತು ಶಂಕರಣ್ಣರು. ತಮಗೆ ಶುಭವಾಗಲಿ. ನಮ್ಮ ಸಮಾಜದಲ್ಲಿ ಅನೇಕರು ಈ ನಿಟ್ಟಿನಲ್ಲಿ ಬೆಳವಣಿಗೆ ಆಗಲಿ, ಸಮಾಜಕ್ಕೆ ಒಳಿತಾಗಲಿ ಅಂತ ಅಂದ್ಕೊಂಡು ನಾವು ಆಶಿಸ್ತೀವಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ದೇಶ ಇಡೀ ನನ್ನ ಜನಕ್ಕೆ ಹೇಳೋದು ಹೇಳಿದ್ರೆ ನಮ್ಮ ಕರ್ತವ್ಯ ನಾವು ಮಾಡಿ ನಮ್ಮ ದೇಶಕ್ಕೆ ಸಹ ಒಳ್ಳೇದಾಗಬೇಕು, ನಮಗೆ ಸಹ ಒಳ್ಳೇದಾಗಬೇಕು. ಕೇಳಿದ್ರೆ ಇದುವರೆಗೆ ಸೋಮರಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರ ಇರುವ ಹುಲಗುಲಿಯ ಪನ್ಯಾಯ ಎಸ್ಟೇಟಿನ ಎಸ್ ಬಿ ಶಂಕರ್ ಅವರ ಜೊತೆಗೆ ನಾವು ಮಾತನಾಡಿದ ವಿಚಾರಗಳನ್ನು ಆಲಿಸಿಕೊಂಡ್ರಿ. 85ನೇ ವಯಸ್ಸಿನಲ್ಲೂ ಲವಲವಿಕೆಯಿಂದ ಶಂಕರಣ್ಣವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹೋಗ್ತಿದ್ದಾರೆ. ಅವರ ಕಾರ್ಯತತ್ಪರತೆ ಇತರರಿಗೂ ಆದರ್ಶ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಮಾಡಿ ಉಪಕಾರಗಳನ್ನು. ಪಕ್ಷಿಗಳೇ ಬನ್ನಿ ನಮ್ಮ ತೋಟಗಳಿಗೆ, ಓ ಕಷ್ಟಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಓ ಕಷ್ಟಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಕೀಟಗಳು ಆಹಾರ ಪಕ್ಷಿಗಳಿಗೆ, ಕೀಟಗಳು ಆಹಾರ ಪಕ್ಷಿಗಳಿಗೆ. ವಿಷ ಬಳಸದಿರುವುದೇ ಹಿತ ಇವುಗಳಿಗೆ, ವಿಷ ಬಳಸದಿರುವುದೇ ಹಿತ ಇವುಗಳಿಗೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ತೋಟಿಗೆ ದಾರಿಗಳಿವೆ,

ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25 ನವೆಂಬರ್ 28 ಚಿನ್ನೋತ್ಸವ ಇದೆ. ನಮಗಿಷ್ಟವಾದ ಡಿಸೈನ್ ಅಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇವರ ಕೂಡುಕೂಟಲ್ಲಿ ಮಕ್ಕಳ ದಿನಾಚರಣೆ ಬಗೆಯಲ್ಲಿ ಮಡಿಕೇರಿನ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಕಾನೂನು ಅರಿವು ಜಾಥಾ ಕಾರ್ಯಕ್ರಮ ನಡೆದಿತು. ಈ ಸಂದರ್ಭ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಲ್ ಜಿನರಾಳಕರನವು ಮಾತಾಡಿ, ಮಕ್ಕಳೇ ದೇಶನ ಸಮೃದ್ಧವಾಗಿ ಮಾಡುವ ಮುಖ್ಯ ಸಂಪನ್ಮೂಲಗ, ಇವರನ್ನ ಕಾಪಾಡ್ದು ಅವಕ್ಕೆ ಕಾನೂನು ಅರಿವು ಕೊಡ್ದು ನಮ್ಮ ಕರ್ತವ್ಯ ಆಗಿದ್ದು, ಇದಕ್ಕೆ ಎಲ್ಲವೂ ಕೈಜೋಡಿಸಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಕೆಡಿ ದಯಾನಂದ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು. ಕೊಡಗು ಜಿಲ್ಲೆನ 3 ತಾಲೂಕುಗಳಿಗೆ ಹೊಸ ತಹಶೀಲ್ದಾರ್ಗಳನ್ನ ನೇಮಕ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿಗ ಆದೇಶ ಹೊರಡಿಸಿದ್ದು, ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ ಆಗಿ ಎಚ್ಎಂ ರಮೇಶ್, ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಆಗಿ ಧನಲಕ್ಷ್ಮಿ, ಸೋಮವಾರಪೇಟೆ ತಾಲೂಕು ತಹಶೀಲ್ದಾರ್ ಆಗಿ ಬಿಎಸ್ ಕೂಡಲಗಿ ಅವರನ್ನ ನೇಮಕ ಮಾಡಿದಳು. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಮಳೆ ಆಗುವ ಸಾಧ್ಯತೆ ಉಂಟು ಅಂತ ಹವಾಮಾನ ಇಲಾಖೆ ವರದಿ ಮಾಡಿದ್ದು, ಕಾಫಿ ಬೆಳೆಗಾರರು ಇದರಿಂದಾಗಿ ಭಾರೀ ನಷ್ಟ ಅನುಭವಿಸ್ತವಳು. ಈ ವರ್ಷ ಹೊಯ್ದ ಮಳೆಯಿಂದಾಗಿ ಹಣ್ಣಾದ ಕಾಫಿ ತೀರಾ ಉದುರಿ ಮಣ್ಣು ಪಾಲಾವುಟು. ಅತ್ತ ಕೊಯ್ಯಕ್ಕೂ ಇತ್ತ ಹೆರ್ಕಿ ಒಳಗಿಸಕ್ಕೂ ಆಗದೆ ಕಾಫಿ ಬೆಳೆಗಾರರ ಸ್ಥಿತಿ ಕೈಗೆ ಬಂದುಟು ಬಾಯಿಗೆ ಬಂದದೇನಾ ಅಂತ ಜ್ಞಾನ ಮಾಡುವಂಗೆ ಆವುಟು. ಬರುವ ಗಣರಾಜ್ಯೋತ್ಸವದ ಬಗ್ಗೆಯಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರು ತೇಳುವ ತಲೆ ಬರಹಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಇದರ ವಿಷಯದಲ್ಲಿ ಭಾಷಣ ಪೈಪೋಟಿ ಏರ್ಪಾಡಾಗಿದ್ದು, ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಪೈಪೋಟಿನ ಆಯ್ಕೆ ಪ್ರಕ್ರಿಯೆ ಸೋಮವಾರಪೇಟೆ ಮತ್ತು ಕಾವೇರಿ ತಾಲೂಕು ಮಟ್ಟಕ್ಕೆ ನಾಳೆ 17 ಹಗಲು 11 ಶನಿವಾರ ಸಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಡೆದಿದೆ. ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಮುಟ್ಟ ಆಯ್ಕೆ ಆದವಕ್ಕೆ ನಗದು ಇನಾಮ ಇದ್ದು, 18-29 ವರ್ಷದೊಳಗಿನವು ಇದರಲ್ಲಿ ಭಾಗವಹಿಸಕ್ಕು. ಹೆಚ್ಚಿನ ಮಾಹಿತಿನ ನೆಹರು ಯುವ ಕೇಂದ್ರ ಕಚೇರಿ ಮಡಿಕೇರಿಯಿಂದ ತಿಳ್ಕಣಕ್ಕಂತ ನೆಹರು ಯುವ ಕೇಂದ್ರದ ಉಪನಿರ್ದೇಶಕರು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇವರ ಕಡೆಯಿಂದ ಇಂದು ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಾಣೆಯಲ್ಲಿ ಹೊಗೆ ಸೊಪ್ಪಿನ ಬಳಕೆಯಿಂದ ಆವ ಕೆಟ್ಟ ಪರಿಣಾಮ ಮತ್ತು ಕೋಟ್ಪಾ ಕಾಯ್ದೆನ ಬಗ್ಗೆಲಿ ಜನರಲ್ಲಿ ಜಾಗೃತಿ ಹುಟ್ಟಿಸಿಕೆ ಗುಲಾಬಿ ಆಂದೋಲನ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಅವು, ಸಾರ್ವಜನಿಕ ಜಾಗಗಳಲ್ಲಿ ಧೂಮಪಾನ ಮಾಡೋಕೆ ಗುಲಾಬಿ ಹೂ ಕೊಟ್ಟು ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದು. ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿ ಡಾ ಆನಂದ್, ತಾಲೂಕು ಆರೋಗ್ಯಾಧಿಕಾರಿ ಚೇತನ್ ಸೇರಿದಂಗೆ ಆರೋಗ್ಯ ಇಲಾಖೆನ ಸಿಬ್ಬಂದಿಗ ಕಾರ್ಯಕ್ರಮದಲ್ಲಿ ಹಾಜರಿದ್ದು. ಉದ್ಯೋಗಿನಿ ಯೋಜನೆ ನಡೆಯಲಿ 2020-21 ಮತ್ತು 21-22 ಸಾಲಲ್ಲಿ ಕೊಡಗು ಜಿಲ್ಲೆಗೆ ಪರಿಶಿಷ್ಟ ಜಾತಿ ಪಂಗಡ ಉಪಯೋಜನೆ ಮತ್ತು ಉಳಿಕೆ ಅನುದಾನದಡಿಲಿ ನಿಗದಿ ಮಾಡಿರುವ ಗುರಿ ಸಾಧನೆಗೆ ಫಲಾನುಭವಿಗಳಿಂದ ಅರ್ಜಿ ಕರೆದಿದ್ದು, ಕೃಷಿ ಮತ್ತು ಕೃಷಿ ಅಲ್ಲದ ಹಂದಿಕೋಳಿ ಸಾಕಣೆ, ಟೈಲರಿಂಗ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಚಟುವಟಿಕೆಗಳಿಗೆ 18-55 ವರ್ಷದೊಳಗಿನ ಬಿಪಿಎಲ್ ಕಾರ್ಡ್ ಇರುವ ಹೆಣ್ಣು ಜನಕ್ಕೆ ಬ್ಯಾಂಕ್ ಸಾಲದೊಟ್ಟಿಗೆ ಸಹಾಯ ಹಣ ಕೊಟ್ಟವೆ. ಆಸಕ್ತಿ ಇರೋವು ಬರುವ ಡಿಸೆಂಬರ್ 15 ಇದರ ಪ್ರಯೋಜನ ಪಡ್ಕಣಕ್ಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಡೆಯಲಿ ಇಲ್ಲಿ ಮುಟ್ಟ ಹೆಸರು ನೋಂದಣಿ ಮಾಡಿಕೊಳ್ಳದ ರೈತರು ತಮ್ಮ ಆಧಾರ್ ಸಂಖ್ಯೆ, ಪಹಣಿ ವಿವರ ಮತ್ತು ಬ್ಯಾಂಕ್ ಖಾತೆನ ವಿವರಗಳೊಟ್ಟಿಗೆ ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿನ ಬಾಪೂಜಿ ಸೇವಾ ಕೇಂದ್ರಗ, ರೈತ ಸಂಪರ್ಕ ಕೇಂದ್ರ ಅಥವಾ ಜನಸ್ನೇಹಿ ಕೇಂದ್ರಗಳಲ್ಲಿ ಸ್ವಯಂ ಘೋಷಣಾ ಪತ್ರದೊಟ್ಟಿಗೆ ನೋಂದಣಿ ಮಾಡಿಕೊಂಬಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶನವು ಕೇಳಿಕೊಂಡಿದ್ದು,

Japanese tire expert for 100 years. Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkareshwara Temple Road, Madikeri. Call 9980990125. ಈಗ ನಿಧನ ವಾರ್ತೆ. ಪಾಲೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ದೇವಿ ಪ್ರಸಾದ್ ಕೇಕುಣ್ಣಾಯವರ ಪತ್ನಿ ಶ್ರೀಮತಿ ಶಶಿಕಲಾ 60 ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾದರು. ಶಶಿಕಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ವಿರಾಜಪೇಟೆಯ ಅರಸುನಗರದ ಬ್ರಾಹ್ಮಣರ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ತಿಳಿಸಲಾಗಿದೆ. ಊರು ಬಯಲು ಬೆಳ್ಳಿಯಪ್ಪನವರ ಧರ್ಮಪತ್ನಿ ಗಂಗಮ್ಮ ಅವರು ಇಂದು ಬೆಳಿಗ್ಗೆ 8 ಗಂಟೆಗೆ ನಿಧನರಾದರು. ತವರು ಮನೆ ಮದೆನಾಡು ಹೂದೇರಿ ರಾಜೇಂದ್ರ ಅವರ ಸಹೋದರಿ 76 ವರ್ಷ ಪ್ರಾಯದ ಗಂಗಮ್ಮ ಅವರ